ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ ಸರಿಯಾಗಿ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತ್ತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರಗಳು. ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶೇಷಾದ್ರಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಟಿ ಶೇಷಾದ್ರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಶೇಷಾದ್ರಿ ಅವರು. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದಂಥ ಆಹಾರದ ಬೆಳೆ. ನಮ್ಮಲ್ಲಿ ಈ ನೀರಾವರಿ ಆಶ್ರಯದಲ್ಲಿ ಭತ್ತವನ್ನು ನಾವು ಮುಖ್ಯವಾಗಿ ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ ಮತ್ತು ಬೇಸಿಗೆಯಲ್ಲಿ ಬೆಳ್ಕೊಳ್ತೀವಿ. ಅದರಲ್ಲೂ ಮುಂಗಾರಿನಲ್ಲಿ ನಾವು ಹೆಚ್ಚು ಪ್ರದೇಶದಲ್ಲಿ ಬೇಸಾಯ ಮಾಡುವಂಥದ್ದು. ಹೌದು. ಮತ್ತು ಇದು ಹೆಚ್ಚು ಒಂದು ಅವಶ್ಯಕತೆ ಇರುವಂಥ ಆಹಾರದ ಬೆಳೆ ಅಂತಲೂ ಕೂಡ ನಾವು ಹೇಳ್ಬೋದು. ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಇವತ್ತು ತಾವು ಮಾಡಿಕೊಡ್ಬೇಕು. ಹೌದು. ಈಗ ಮುಖ್ಯವಾಗಿ ನಮ್ಮಲ್ಲಿ ಈ ಭತ್ತದ ಒಂದು ಸರಾಸರಿ ಇಳುವರಿಯನ್ನು ತೆಗೆದುಕೊಂಡ್ರೆ ಈ ನಮ್ಮ ರೈತರ ಇಳುವರಿಗೆ ಹೋಲಿಸಿದರೆ ಬಹಳಷ್ಟು ವ್ಯತ್ಯಾಸ ಇದೆ. ಹೌದು. ಇದು ಯಾತಕ್ಕಾಗಿ ಮತ್ತು ಇದನ್ನು ಹೇಗೆ ನಾವು ಕಡಿಮೆ ಮಾಡ್ಕೋಬಹುದು ಅಂತೀರಿ? ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಭತ್ತವನ್ನು ನೀರಾವರಿ ಪ್ರದೇಶದಲ್ಲಿ, ಅಂದರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ, ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ, ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ. ಹೌದು. ಸೊ ಸುಮಾರು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಳುವರಿ ನಮ್ಮಲ್ಲಿ ರಾಜ್ಯದ ಇಳುವರಿ ತಗೊಂಡ್ರೆ 3 ಟನ್ ಒಂದು ಎಕ್ಟ್ರಿಗಿದೆ. ಅಂದರೆ 30, 2.5 ಎಕರೆಗೆ 30 ಕ್ವಿಂಟಲ್ ಇದೆ. 30 ಕ್ವಿಂಟಲ್ ಇದೆ. ಅದೇ ನಮ್ಮ ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ರೈತರ ತಾಕುಗಳಲ್ಲಿ ನಾವು ಎಲ್ಲ ತಾಂತ್ರಿಕತೆಯನ್ನು ಅಳವಡಿಕೆ ಮಾಡಿಕೊಂಡು ರೈತರ ತಾಕುಗಳಲ್ಲೇ ಬೆಳೆದಾಗ ಸುಮಾರು ಇದು ಇಳುವರಿ 5 ಟನ್ಗಿಂತ ಹೆಚ್ಚಿಗೆ ನಾವು ಪಡೆದಿದ್ದೀವಿ ಹೆಕ್ಟೇರ್ಗೆ. 5-6 ಟನ್ ಹೆಕ್ಟೇರ್ಗೆ. ಅಂದರೆ ಇಳುವರಿ ಅಂತರ ಸುಮಾರು 2-3 ಟನ್ ಹೆಚ್ಚಿಸ್ತಾರೆ, ಹೆಚ್ಚಿಸ್ಬೋದು. ಅಂದರೆ ನಮ್ಮ ರೈತ ಬಾಂಧವರು ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ತಾ ಇಲ್ಲ, ಸರಿ ಅಳವಡಿಕೆ ಮಾಡ್ತಾ ಇಲ್ಲ. ತಂತ್ರಜ್ಞಾನ ರೈತರಿಗೆ ತಿಳುವಳಿಕೆ ಇದ್ರೂ ಹಲವಾರು ಕಾರಣದಿಂದ ರೈತರು ಅದನ್ನ ಅಳವಡಿಕೆ ಮಾಡ್ತಾ ಇರೋದ್ರಿಂದ ಈ ಆಧುನಿಕ ತಂತ್ರಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ಈ ಇಳುವರಿ ಅಂತರವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ನಾವು ಈ ಮುಂಗಾರಿನಲ್ಲಿ ಭತ್ತದ ಬೇಸಾಯಕ್ಕೆ ಬಂದರೆ ಬಿತ್ತನೆ ಮಾಡ್ಕೊಳ್ಳೋದಕ್ಕೆ ಅಥವಾ ನಾಟಿ ಮಾಡೋದಕ್ಕೆ ಯಾವುದು ಕಾಲ ಸೂಕ್ತ ಅಂತೀರಿ? ಈಗ ನಾವು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ತಗೊಂಡ್ರೆ ನಮ್ಮ ಈ ಸಾಗುವಳಿ, ಭತ್ತದ ಸಾಗುವಳಿ ಯಾವ ರೀತಿ ಅವಲಂಬಿತ ಆಗಿರುತ್ತೆ ಅಂದರೆ, ಈ ಕೆರೆ ಕಟ್ಟೆಗಳಲ್ಲಿ ಅಥವಾ ಕೃಷ್ಣರಾಜ ಸಾಗರದಲ್ಲಿ ನೀರು ಎಷ್ಟು ಶೇಖರಣೆ ಆಗುತ್ತೆ, ಆ ನೀರು ಅಚ್ಚುಕಟ್ಟು ಪ್ರದೇಶದ ಪ್ರಾಧಿಕಾರ ಏನಿದೆ ಅದು ನೀರು ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮೇಲೆ ಅವಲಂಬಿತವಾಗಿದೆ. ಹೌದು. ಯಾಕೆಂದರೆ ನಮ್ಮಲ್ಲಿ ಭತ್ತದಲ್ಲಿ ಅನೇಕ ತಳಿಗಳಿದ್ದಾವೆ. ಹೌದು, ವಿವಿಧ ತಳಿಗಳಿದ್ದಾವೆ. ದೀರ್ಘಾವಧಿ ತಳಿಗಳಿದೆ, ಮಧ್ಯಮಾವಧಿ ತಳಿ ಇದೆ, ಮತ್ತು ಅಲ್ಪಾವಧಿ ತಳಿ ಇದೆ. ಈ ಥರ 3 ತಳಿಗಳು ಇರೋದ್ರಿಂದ ಆ ಕೆರೆಗೆ ನೀರು, ಅಂದರೆ ನೀರು ಅಚ್ಚುಕಟ್ಟು ಪ್ರದೇಶರು ಯಾವಾಗ ಬಿಡ್ತಾರೆ ಅನ್ನೋದ್ರ ಮೇಲೆ ನಾವು ರೈತರ ತಳಿಗಳನ್ನು ಅವಲಂಬಿತ ಮಾಡಬೇಕಾಗುತ್ತೆ. ಅಂದರೆ ದೀರ್ಘಾವಧಿ ತಳಿಗಳು ಅಂದರೆ 145 ದಿವಸ ಬರಬೇಕು. ಅದು ಏನಾಗುತ್ತೆ, ಆ ಕಾಲದಲ್ಲಿ ಮುಂಚಿತವಾಗಿ ನೀರು ಬಿಟ್ಟರೆ, ಈಗ ಜೂನ್ ತಿಂಗಳಲ್ಲೇ ನಾವು ನೀರು ಲಭ್ಯತೆ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ದೀರ್ಘಾವಧಿ ತಳಿಗಳನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳನ್ನು ನಾವು ಯಾವಾಗ ಬಳಕೆ ಮಾಡಬೇಕಂದ್ರೆ ಜೂನ್ ಕೊನೆಯ ವಾರದೊಳಗೆ ನಾಟಿ ಮಾಡಿ, ಅಂದರೆ ಸಸಿ ಮಡಿ ಮಾಡಿಕೊಂಡು ಸುಮಾರು 3ನೇ ವಾರದೊಳಗೆ ನಾಟಿ ಮಾಡಬೇಕು. ಅದು ಸೊ ಈ ಸಂದರ್ಭದಲ್ಲಿ ನೀರು ಈ ಅವಧಿಯಲ್ಲಿ ಲಭ್ಯತೆ ಇದ್ದರೆ ನಾವು ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದರೆ 140-145 ದಿವಸವರೆಗೆ ಬರುವಂಥ ತಳಿಗಳು. ಹೌದೌದು. ಅವು ಯಾವ್ಯಾವು ಅಂತೀರಿ? ಅದು ಅನೇಕ ತಳಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನೀವು ಹೇಳೋದಾದ್ರೆ ಇತ್ತೀಚೆಗೆ ಬಹಳ ಪ್ರಚಲಿತವಾಗಿರ್ತಕ್ಕಂಥ ತಳಿ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಂಡ್ಯ ಸಂಶೋಧನಾ ಕೇಂದ್ರ ಅಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ತಳಿ BR 2655 ಅಂತ ಒಂದು ತಳಿ ಇದೆ. ಇದು ಬಾಂಗ್ಲಾದೇಶದ ಆಮದು ಮಾಡ್ಕೊಂಡಂತ ಒಂದು ತಳಿ. ನಮ್ಮ ಸನ್ನಿವೇಶಕ್ಕೆ ಅದನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ನಾವು ಬಿಡುಗಡೆ ಮಾಡಿದೀವಿ. ಚೆನ್ನಾಗಿ ಹೊಂದ್ಕೊಂಡಿದೆ, ಇದು ಚೆನ್ನಾಗಿ ಹೊಂದ್ಕೊಂಡಿದೆ, ಹೆಚ್ಚು ಇಳುವರಿ ಬರುತ್ತೆ. ಇದು ಸುಮಾರು 140-145 ದಿವಸ ಅವಧಿ ತಗೊಳುತ್ತೆ. ಇದು ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಒಂದು ಬೆಂಕಿ ರೋಗದ ಸಹಿಷ್ಣುತೆ ಇದೆ ಇದಕ್ಕೆ. ಅದೊಂದು ಮುಖ್ಯವಾದ ಲಕ್ಷಣ, ಕಡಿಮೆ ಇದಕ್ಕೆ ಬರೋದು. ಜೊತೆಗೆ ಭತ್ತ ಉದ್ದವಾಗಿ ಬೆಳೆದ್ರೂ ಕೆಳಗೆ ಬೀಳೋದಿಲ್ಲ, ಅಂದ್ರೆ ಲಾಡ್ಜಿಂಗ್ ಅಂತ ಏನು ಹೇಳ್ತೀವಿ ಆ ತರ ಭತ್ತ ಬೀಳ್ದೇನೆ ಯಾವುದು ನಷ್ಟತೆ ಆಗೋದಿಲ್ಲ. ಜೊತೆಗೆ ನಮಗೆ ಬೇಕಾಗಿರೋದು ಹುಲ್ಲು, ಕಾಳಿನ ಜೊತೆಗೆ ದನಕರುಗಳಿಗೆ ಹುಲ್ಲು ಬೇಕಾಗುತ್ತೆ. ಹಂಗಾಗಿ ಇದ್ರ ಜೊತೆ ಅಧಿಕ ಹುಲ್ಲು ಹಾಗೂ ಧಾನ್ಯದ ಇಳುವರಿನು ನಾವು ಈ ತಳಿಯಿಂದ ಪಡೆಯಬಹುದು. ಅಂದ್ರೆ ಇದು ಮುಖ್ಯವಾಗಿ BR 2655 ಇದು ಅದೇ ಮುಂಗಾರಿನಲ್ಲಿ ಮುಂಚಿತವಾಗಿ ನೀರು ಲಭ್ಯತೆ ಇದ್ರೆ ಈ ತಳಿನ ಆಯ್ಕೆ ಮಾಡ್ಕೋಬಹುದು. ಮತ್ತೊಂದು ತಳಿ ಅಂತ ಹೇಳಿದ್ರೆ ಜಯ, ಇದು ದೀರ್ಘಾವಧಿ ತಳಿ. ಇದು ದೀರ್ಘಾವಧಿ ತಳಿ, ಸುಮಾರು 140-145 ದಿವಸಕ್ಕೆ ಕೊಯ್ಲಿಗೆ ಬರುತ್ತೆ. ಇದು ಬಹಳ ಹಳೆಯ ತಳಿ, ಹೌದು. ಅದು ಇದು ಪ್ರಚಲಿತವಾಗಿ ರೈತರಲ್ಲಿ ಬೇಡಿಕೆ ಬಹಳ ಹೆಚ್ಚು ಇದೆ, ಸಾಕಷ್ಟು ಬೆಳೀತಾ ಇದೆ, ಸಾಕಷ್ಟು ಬೆಳೀತಾ ಇದ್ದಾರೆ. ಇದು ದಪ್ಪ ಕಾಳಿನ ಒಂದು ಭತ್ತ ತಳಿ, ಇದು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುತ್ತದೆ. ಸುಮಾರು ಮುಂಗಾರಂಗಂನಲ್ಲಿ ಬೆಂಕಿ ರೋಗ ಹಾಗೂ ಕಂದು ಜಿಗಿ ಹುಳುವಿನ ಬಾಧೆಗೆ ತುತ್ತಾಗ ಒಂದು ಸಂದರ್ಭ ಇದೆ ಈ ತಳಿ ಇದು. ಹಂಗಾಗಿ ನಾವು ಈ ಸೂಕ್ತ ಒಂದು ಸಸ್ಯ ಸಂರಕ್ಷಣೆನೆ ಬೀಜೋಪಚಾರ ಮಾಡಿದ್ರೆ ಈ ತಳಿನ ಯಶಸ್ವಿಯಾಗಿ ಬೆಳ್ಕೊಂಡು ಒಳ್ಳೆ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಈಗ ತಾವು ದೀರ್ಘಾವಧಿ ತಳಿಯನ್ನ ನಾವು ಜೂನ್ ಕೊನೆ ವಾರದಲ್ಲಿ ಹಾಕೊಂಡು ಜುಲೈ 3ನೇ ವಾರದೊಳಗಾಗಿ ನಾಟಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಹೌದು, ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಯಾವ ತಳಿಗಳನ್ನ ಬಳಸ್ಕೋಬೇಕಾಗತ್ತೆ? ಸೊ ತಳಿಗಳನ್ನ ಮಧ್ಯಮಾವಧಿ ತಳಿನ ಬಳ್ಕೋಬೇಕು. ಆದ್ರೆ ರೈತರು ಇದೇ ದೀರ್ಘಾವಧಿ ತಳಿನ ತಡವಾಗಿ ಬಿತ್ತನೆ ಮಾಡಿದ್ರೆ ಏನ್ ಪರಿಣಾಮ ಆಗುತ್ತೆ ಅಂತ ತಾವು ಕೇಳಬಹುದು. ಹೌದೌದು, ಪ್ರಶ್ನೆ ಬಂದೇ ಬರುತ್ತೆ, ಪ್ರಶ್ನೆ ಬಂದೆ. ಯಾಕೆಂತ ಹೇಳಿದ್ರೆ ದೀರ್ಘಾವಧಿ ತಳಿ ಆಗಿರೋದ್ರಿಂದ ಇದ್ರ ನೀರಿನ ಅವಶ್ಯಕತೆ ಇರುತ್ತೆ. ಇದು ತಡವಾಗಿ ಬಿತ್ತನೆ ಮಾಡಿದಾಗ ಕೊಯ್ಲು ಹಂತದಲ್ಲಿ ನೀರಿನ ಒಂದು ಕೊರತೆ ಆಗೋ ಸಂದರ್ಭ ಇರುತ್ತೆ, ಜೊಳ್ಳಾಗ ಸಾಧ್ಯತೆ ಇರುತ್ತೆ. ಜೊತೆಗೆ ಇದು ಒಂದು ಬೆಳವಣಿಗೆ ಬಹಳ ಕುಂಠಿತಗೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ಇದು ಒಳ್ಳೆ ಹೂವಾಡ ಹಂತದಲ್ಲಿ ಇದು ಬಹಳ ಚಳಿಗೆ ಸಿಗಾಕೊಂಡ್ರೆ ಅದು ವಾತಾವರಣದಲ್ಲಿ 18 degrees centigrade ಗಿಂತ ಉಷ್ಣಾಂಶ ಕಡಿಮೆ ಇದ್ರೆ ಅದು ಪರಾಗಸ್ಪರ್ಶ ಕಡಿಮೆ ಆಗುತ್ತೆ, ಜೊಳ್ಳಾಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಜೊತೆಗೆ ತೆಂಡೆ ಒಡೆಯ ಶಕ್ತಿನೂ ಕಡಿಮೆ ಆಗುತ್ತೆ. ಅಂದ್ರೆ ದೀರ್ಘಾವಧಿ ತಳಿನ ತಡವಾಗಿ ನಾವು ನಾಟಿ ಮಾಡಕ್ಕೆ ಬಳಕೆ ಮಾಡಿಕೊಂಡ್ರೆ, ಜೊತೆಗೆ ಈ ಕಾಳು ಕಟ್ಟೋದು ಕಾಳು ಗಾತ್ರನೂ ಕಡಿಮೆ ಆಗುತ್ತೆ, ಜೊತೆಗೆ ಈ ರೋಗ ರುಜಿನಿಗೆ ತುತ್ತಾಗ ಒಂದು ಸಂದರ್ಭನೂ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಆಯಾ ಕಾಲಕ್ಕೆ ತಕ್ಕಂತೆ ಏನು ಶಿಫಾರಸ್ ಮಾಡಿದೀವ ಆ ತಳಿನೇ ಬಳಕೆ ಮಾಡಿಕೊಂಡ್ರೆ ಆ ತಳಿಯಿಂದ ನಾವು ಹೆಚ್ಚಿನ ಒಂದು ಇಳುವರಿನ ಪಡೆಯೋಕ್ಕೆ ನಿರೀಕ್ಷೆ ಮಾಡಬಹುದು. ಹಂಗಾಗಿ ನಾವು ನೀವು ತಾವೇ ಹೇಳ್ದಂಗೆ ತಡವಾಗಿ ನೀರಿನ ಲಭ್ಯತೆ ಇದ್ರೆ, ಈಗ ದೀರ್ಘಾವಧಿ ತಳಿಯ ಬೆಳೆಯಕ್ಕಾಗಲಿಲ್ಲ, ನಮಗೆ ಸುಮಾರು ಜುಲೈ 2ನೇ ವಾರದಲ್ಲಿ ನೀರೇನಾದ್ರೂ ಕೊಟ್ರೆ ಅಂತ ಸಂದರ್ಭದಲ್ಲಿ ಅವಾಗ ನಾವು ಮಧ್ಯಮಾವಧಿ ತಳಿಗಳ ಬಗ್ಗೆ ಆಯ್ಕೆ ಮಾಡ್ಕೋಬೇಕಾಗ. ಅಂದ್ರೆ ಮಧ್ಯಮಾವಧಿ ತಳಿಗಳು ಎಷ್ಟು ದಿನದಲ್ಲಿ ಕೊಯ್ಲಿಗೆ ಬರ್ತವೆ? ಸುಮಾರು 130-135 ದಿವಸಗಳಿಗೆ ಕೊಯ್ಲಿಗೆ ಬರ್ತವೆ. ಅಂದ್ರೆ ಜುಲೈ ಮಧ್ಯಭಾಗದಿಂದ ನಾವು ಅವನ್ನ ಹಾಕೊಂಡು ಸಸಿ ಮಡಿಯಲ್ಲಿ ಹಾಕೊಂಡು ಸುಮಾರು ಆಗಸ್ಟ್ ಮೊದಲ ವಾರದಲ್ಲಿ ನಾಟಿ ಮಾಡಕ್ಕೆ ನಾವು ಸೂಕ್ತವಾಗಿ ಬಳಸ್ಕೋಬಹುದು. ಅಂದ್ರೆ ಆ ತಳಿಗಳು ಯಾವ್ಯಾವ ಅಂತ ಮಧ್ಯಮಾವಧಿ ತಳಿಗಳು? ಅದರಲ್ಲಿ ತಳಿಗಳು ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ಪ್ರಚಲಿತವಾಗಿರೋದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದಂತ ತಳಿ ಹೇಳಿದ್ರೆ ತನು ಅಂತ ಹೇಳಿ. ಓಹೋ, ಇದರಲ್ಲಿ ಇದು ಇತ್ತೀಚಿನ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಈ ತಳಿ ಪಡ್ಕೊಂಡಿದೆ. ಇದು ಸುಮಾರು 3-3.5 ಅಡಿ ಎತ್ತರ ಬೆಳೆಯೋದ್ರಿಂದ ಈ ತಳಿಯ ಕಾಳು ಒಂದು ಮಧ್ಯಮ ವರ್ಗಕ್ಕೆ ಸೇರಿದ್ದು, ಮೀಡಿಯಂ ಸ್ಲೆಂಡರ್ ಗುಣಮಟ್ಟ. ಅದು ಜೊತೆಗೆ ಅಕ್ಕಿಯ ಗುಣಮಟ್ಟ, ಈ ಮಸೂರಿ ಭತ್ತ ಏನ್ ಹೇಳ್ತೀವಿ ನಾವು, ಸೋನಾ ಮಸೂರಿ ಅಂತ ಹೇಳ್ತೀವಲ್ಲ, ಆ ಭತ್ತದ ಅಕ್ಕಿ ಗುಣನೇ ಇದು ಹೊಂದಿರುತ್ತೆ. ಸಮೀಪ ಇರುತ್ತದೆ ಮತ್ತು ಬಹಳ ಉತ್ಕೃಷ್ಟವಾದ ಒಂದು ತಳಿ ಇದು ಅಡಿಗೆ ಅನ್ನ ಮಾಡ್ಲಿಕ್ಕೆ. ಅದು ತನು ಅಂತ ಇದು ಉತ್ತಮ ಧಾರಣೆನೂ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಜೊತೆಗೆ ಇದು ಆಕರ್ಷಕ ಬಣ್ಣ ಹೊಂದಿರುವ ಇದು ಅಧಿಕ ಧಾನ್ಯ ಮತ್ತು ಹುಲ್ಲಿನ ಇಳುವರಿನೂ ಸಹ ಹೆಚ್ಚಿಗೆ ಕೊಡುತ್ತೆ, ಜಾಸ್ತಿ ಬರುತ್ತೆ. ಒಂದು ಇಳುವರಿನೂ ಚೆನ್ನಾಗಿ ಬರುತ್ತೆ. ಅದು ಕೆಲವು ಕಡೆ ಇದು ಲಭ್ಯ ಇದೆ, ಕೆಲವು ಕಡೆ ಇನ್ನೊಂದು ತಳಿಯವಾಗಿ ಅಂತ ಹೇಳಿದ್ರೆ ಪರ್ಯಾಯವಾಗಿ MTU 1001 ಅಂತ ಇದೆ. ಇದು ಸುಮಾರು 130-135 ದಿವಸಕ್ಕೆ ಕಟಾವಿಗೆ ಬರುವಂತದ್ದು. ಅದು ಇದು ನೋಡೋದಕ್ಕೆ ಈ ಜಯ ಭತ್ತ ಏನಿದೆ ತಳಿ ಅದನ್ನೇ ಅದೇ ತರ ಇರುತ್ತೆ, ಎತ್ತರನೇ ಬೆಳೆಯುತ್ತೆ, ಉತ್ತಮ ಮಾರುಕಟ್ಟೆ ಇದೆ. ಮತ್ತೆ ಇದು ಜೊತೆಗೆ ಏನಂದ್ರೆ ಒಂದು ಕಂದು ಜಿಗಿ ಹುಳ ಏನಿದೆ, ಬ್ರೌನ್ BPH ಅಂತ ಹೇಳ್ತಾರೆ, ಅದಕ್ಕೆ ಇದು ಸಹಿಷ್ಣುತೆ ಇದೆ ಅಂದ್ರೆ ತಡ್ಕೊಳ್ಳೋ ಒಂದು ಶಕ್ತಿನ ಈ ತಳಿಗೆ ಇದೆ ಅಂತ ಹೇಳ್ಬೋದು ನಾವು. ಅಂದ್ರೆ ಇದು MTU 1001 ಮಧ್ಯಮಾವಧಿ ತಳಿ, ಇದನ್ನು ಕೂಡ ನಾವು ಮಧ್ಯಮಾವಧಿ ತಳಿಯಾಗಿ ಸ್ವಲ್ಪ ನೀರಿನ ಲಭ್ಯತೆ ತಡವಾದ ಮುಂಗಾರಿನಲ್ಲಿ ಸಿಕ್ಕಾಗ ಬಳಕಬಹುದು. ಇನ್ನೊಂದು ಮತ್ತೊಂದು ತಳಿ ಅಂತ ಹೇಳಿದ್ರೆ IR 30864 ಅಂದ್ರೆ IR 30864 ಅಂತ ಹೇಳಿ, ಇದು ಬಹಳ ಹಳೆ ತಳಿ ಆದ್ರೂ ಇದು ಸಹ 130-135 ದಿವಸ ಕೊಯ್ಲಿಗೆ ಬರುತ್ತೆ. ಈ ತಳಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಚೌಳು ಮಣ್ಣಿದ್ಯಾ, ಏನು ಎಲ್ಲೆಲ್ಲಿ ನೀರು ನಿಲ್ಲುತ್ತಲ್ಲ ಅಂತ ಕಡೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಚೌಳು ಮಣ್ಣಾಗ ಉದ್ಭವ ಇರೋದು ಸಾಧ್ಯತೆ. ಅಂದ್ರೆ ಕೆಲವು ಕಪ್ಪು ಮಣ್ಣಲ್ಲಿ ನೀರು ಇಂಗದೇ ಇಲ್ಲ ಸೊ ಅಂತ ಚೌಳು ಮಣ್ಣು ಎಲ್ಲಿರುತ್ತೋ ಅಂತ ಪ್ರದೇಶಕ್ಕೆ ಈ ತಳಿ ಬಹಳ ಸೂಕ್ತವಾದ. 308-64 ಅಂತ ಹೇಳಿ ಇದು ಬಹಳ ನಿರೋಧಕ ಹೊಂದಿದೆ, ಅದನ್ನು ಇದು ಸಹಿಷ್ಣುತೆ ಇದೆ ಚೌಳು ಮಣ್ಣಿಗೆ, ಲವಣ ನಿರೋಧಕ, ಲವಣ ನಿರೋಧಕ ಇದೆ. ಸೊ ಇದು ಬಹಳ ಸೂಕ್ತವಾದ ತಳಿ ಅಂತ ಮಣ್ಣುಗಳಿದ್ರೆ. ಇದು ಕಾಳುಗಳು ಅಂತ ಹೇಳಿದ್ರೆ ಮಧ್ಯಮ ಒಂದು ಸಣ್ಣ ಕಾಳು ಇದೆ, ಇದು ಅಧಿಕ ಗಿರಣಿಯಲ್ಲಿ ಹೇಳ್ತೀವಿ ಎಡ್ ರೈಸ್ ಅಂತ ಹೇಳ್ತೀವಿ ನಾವು, ಗಿರಣಿಯಲ್ಲಿ ಮಿಲ್ಲಿಂಗ್ ಮಾಡಿದಾಗ ಹೆಚ್ಚಿನ ಇಳುವರಿ ಬರುತ್ತೆ ಇದು ಇಳುವರಿ. ಬೇರೆ ಕಡೆ ಎಲ್ಲ 60-60 ಹೇಳಿದ್ರೆ ಇದು 63-64% ಎಡ್ ರೈಸ್ ಅಂತ ಹೇಳ್ತೀವಿ, ಅದು ಒಂದು ಬರೋಂಥ ಸಂದರ್ಭ ಜಾಸ್ತಿ ಇದೆ. ಈ ಅಕ್ಕಿ ಸಹ ಒಳ್ಳೆ ಅನ್ನ ಮಾಡಲು ಅತ್ಯಂತ ಬಹಳ ಸೂಕ್ತವಾಗಿದೆ. ಈ ಭತ್ತವೇನಂತ ಹೇಳಿದ್ರೆ ಹೆಚ್ಚು ಮಾಗಿದ್ರೆ ಕಾಳು ಸ್ವಲ್ಪ ಉದರ ಸಂದರ್ಭ ಜಾಸ್ತಿ ಇರುತ್ತೆ, ಹಂಗಾಗಿ ಈ ತಳಿ ಬಳಕೆ ಮಾಡಿದಾಗ ಹೆಚ್ಚಿನ ಮಾಗಲಿಕ್ಕೆ ರೈತರು ಬಿಡಬಾರ್ದು. ಇನ್ನು ತೆನೆ ಕೊನೆಯಲ್ಲೇ ಸ್ವಲ್ಪ ಇನ್ನೂ ಒಂದು ಎರಡು ಕಾಳು ಹಸಿರು ಇದ್ದಾಗಲೇ ಇದನ್ನ ಕೊಯ್ಲು ಮಾಡಿಕೊಂಡ್ರೆ ಇದು ಯಾವುದೇ ಒಂದು ಕಾಳುಗಳು ಉದುರೋಗ್ದೇ ನಷ್ಟತೆ ಕಡಿಮೆ ಆಗುತ್ತೆ, ಮತ್ತೆ ನಷ್ಟತೆ ಕಡಿಮೆ ಆಗುತ್ತೆ. ಮತ್ತೆ ಇತ್ತೀಚೆಗೆ ಒಂದು ತಳಿ ಮಾಡಿಕೊಳ್ಳೋದು ಮಧ್ಯಮ ತಳಿ ಅಂತ ಹೇಳಿದ್ರೆ JGL 1798 ಅಂತ ಹೇಳಿ, ಇದು ಸಹ ಒಂದು 130 ದಿವಸಕ್ಕೆ ಕೊಯ್ಲಿಗೆ ಬರುತ್ತೆ. ಇದು ಇದು ಬಹಳ ಸಣ್ಣ ಕಾಳು ಅಕ್ಕಿ ಏನಿದೆ, ಬಹಳ ಉತ್ಕೃಷ್ಟವಾದ ಒಂದು ಸಣ್ಣ ಕಾಳಾಗಿರೋದ್ರಿಂದ ಊಟಕ್ಕೆ ಇದು ಹೆಚ್ಚಿನ ಒಂದು ಬೇಡಿಕೆ ಇದೆ, ಮತ್ತು ಮಾರುಕಟ್ಟೆಯಲ್ಲೂ ಸಹ ಒಳ್ಳೆ ಧಾರಣೆ ಸಿಗುತ್ತೆ. ಇದು ಒಳ್ಳೆ ಇಳುವರಿ ನಾವು ಇದಕ್ಕೆ ನಿರೀಕ್ಷೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ನಮಗೆ ಈ ಮಧ್ಯಮಾವಧಿ ತಳಿಗಳನ್ನ ಈ ಜುಲೈ ಮಧ್ಯಭಾಗದಲ್ಲಿ ನಾವು ಸಸಿ ಮಡಿನಲ್ಲಿ ಮಾಡಿಕೊಂಡು ಆಗಸ್ಟ್ ಮೊದಲೇ ವಾರದೊಳಗೆ ಬಿತ್ತನೆ ಮಾಡೋ ಅಂತ ಸಂದರ್ಭ ಇದ್ದಾಗ ಅಂತ ಸಂದರ್ಭದಲ್ಲಿ ಈ ಮಧ್ಯಮಾವಧಿ ತಳಿಗಳನ್ನ ಬೆಳ್ಕೊಂಡ್ರೆ ರೈತರು ಒಂದು ಒಳ್ಳೆ ಇಳುವರಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೂ ತಡ ಆದ್ರೆ ನೀರು ಸಿಗುವಂತದ್ದು ಯಾವ ತಳಿಗಳು ಬಳಸ್ಕೋಬೇಕು ಅಂತೀರಿ? ಕೆಲವು ಕಡೆ ಏನಿದೆ, ಈಗ ಅಚ್ಚುಕಟ್ಟು ಪ್ರದೇಶ ಆಯ್ತು, ಕೆಲವು ಕಡೆ ಕೆರೆ ಅಚ್ಚುಕಟ್ಟು ಪ್ರದೇಶ ರೈತರು ಬೆಳೀತಾರೆ. ಅಲ್ಲಿ ಕೆರೆಗೆ ಸಾಮಾನ್ಯವಾಗಿ ತಡವಾದ ಮುಂಗಾರಿನಲ್ಲಿ ಅಥವಾ ಹಿಂಗಾರಿನಲ್ಲಿ ಹೆಚ್ಚು ಮಳೆ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ನೀರು ಶೇಖರಣೆ ಆಗುತ್ತೆ ಕೆರೆ ಅಥವಾ ಬೇರೆ ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಈ ಅಲ್ಪಾವಧಿ ತಳಿಗಳನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಈ ಅಲ್ಪಾವಧಿ ತಳಿಗಳು ಅಂತ ಹೇಳಿದ್ರೆ ಇವು ಸುಮಾರು 110-115 ಅಥವಾ 120 ದಿವಸ 120 ದಿವಸದೊಳಗೂ ಬಳಕೆ ಮಾಡುವಂತ ತಳಿಗಳು. ಅಂದ್ರೆ ಇವನ್ನ ನಾವು ಸಾಧಾರಣವಾಗಿ ಸಸಿ ಮಣ್ಣಿನಲ್ಲಿ ಯಾವಾಗ ಹಾಕಬೇಕಾಗತ್ತೆ ಅಂತೀರಿ? ಇದನ್ನ ಸಸಿ ಮಣ್ಣಲ್ಲಿ ಹಾಕೊಳ್ಳೋದಾದ್ರೆ ಜುಲೈ 4ನೇ ವಾರದೊಳಗೆ ಅದೇನು August 3ನೇ ವಾರದೊಳಗೆ ಏನು ನೀರು ಲಭ್ಯತೆ ಇರುತ್ತೋ ಅಂತ ಸಂದರ್ಭದಲ್ಲಿ ಜುಲೈ ಕೊನೆಯ ವಾರದಲ್ಲಿ ನೀರಿನ ತಡವಾಗಿ ನೀರು ಸಿಕ್ತು ಅಂತ ಇಟ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಈ ಅಲ್ಪಾವಧಿ ತಳಿಗಳನ್ನ ಸಸಿ ಮಡಿಯಲ್ಲಿ ಹಾಕೊಂಡು ಸುಮಾರು August 3ನೇ ವಾರದೊಳಗೆ ನಾಟಿ ಮಾಡೋ ಅಂತ ಒಂದು ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ತಳಿಗಳನ್ನ ಬಳಕೆ ಮಾಡ್ಕೊಂಡು ಅಲ್ಪಾವಧಿ ತಳಿಗಳನ್ನ ಬಳಕೆ ಮಾಡ್ಕೊಬೇಕು. ಅಲ್ಪಾವಧಿ ತಳಿಗಳು ಯಾವ್ಯಾವು ಅಂತೀರಿ? ಅಲ್ಪಾವಧಿ ತಳಿಗಳಲ್ಲಿ ಮುಖ್ಯವಾದ ಅಂತ ಹೇಳಿದ್ರೆ ಜ್ಯೋತಿ ಅಂತೇಳಿ ಇದು ಬಹಳ ಪ್ರಚಲಿತವಾದ ತಳಿ. ಇದು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರೈತರು ಇದನ್ನ ಅನ್ನಕ್ಕೆ ಉಪಯೋಗ ಮಾಡಲ್ಲ ಇದನ್ನ. ಇದು ಹೆಚ್ಚಿನ ಬೇಡಿಕೆ ಇರೋದು ಕೇರಳದಲ್ಲಿ ಮತ್ತು ಈ ಕರಾವಳಿ ಪ್ರದೇಶ ಏನಿದೆ ತೀರ ಪ್ರದೇಶ ಅಲ್ಲಿ ಈ ಕುಜುಲಕ್ಕಿ ಬಹಳ ತಮಗೆ ಗೊತ್ತಿದೆ. ಕುಚುವಲಕ್ಕಿ ಅಂತ ಹೇಳ್ತೀವಿ, ಅದು ಕೆಂಪು ಅಕ್ಕಿ ಇದು ಸ್ವಲ್ಪ ಅದು ಬೇಡಿಕೆ ಹೆಚ್ಚು ಅಲ್ಲಿರೋದ್ರಿಂದ ಅಲ್ಲಿನ ಒಂದು ವಾತಾವರಣಕ್ಕೆ ಅವರಿಗೆ ಅಗತ್ಯವಾಗಿ ಬೇಕಾಗಿರುತ್ತೆ, ಹಂಗಾಗಿ ಬೇಡಿಕೆ ಇರೋದ್ರಿಂದ ಇದನ್ನ ಜ್ಯೋತಿ ಈಗ ರೆಡ್ ರೈಸ್ ಅಂತ ಹೇಳ್ತೀವಿ. ಸೊ ಇದು ಬಹಳ ಒಳ್ಳೆ ತಳಿ. ಇದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕೊರತೆ ಅಂತ ಹೇಳಿದ್ರೆ ಊದು ಬತ್ತ ರೋಗಕ್ಕೆ ತುತ್ತಾಗುತ್ತೆ, ಜೊತೆಗೆ ತುಂಡಾಣು ರೋಗ ಅಂತ ಏನಿದೆ ಅದನ್ನು ಸ್ವಲ್ಪ ಬರೋ ಸಾಧ್ಯತೆ ಇರುತ್ತೆ. ಬಟ್ ಇವನ್ನ ನಾವು ಬೀಜೋಪಚಾರ ಮಾಡಿದ್ದೆ ಆದ್ರೆ ಬಿತ್ತನೆ ಮಾಡುವಾಗ ಸೂಕ್ತವಾದ ಬೀಜೋಪಚಾರ ಮಾಡಿದ್ದೆ ಆದ್ರೆ ನಿಯಂತ್ರಣ ಮಾಡ್ಕೋಬಹುದು ಅಲ್ಪ ಖರ್ಚಿನ ಒಂದು ಬೇಸಾಯ ಕ್ರಮ ಇವು ಮಾಡಿಕೊಂಡ್ರೆ ಈ ರೋಗಗಳನ್ನು ತಡೆಗಟ್ಟಬಹುದು, ಜೊತೆಗೆ ಹೆಚ್ಚು ಇಳುವರಿ ಬರುತ್ತೆ, ಮಾರುಕಟ್ಟೆಯಲ್ಲೂ ಹೆಚ್ಚು ಬೇಡಿಕೆ ಇದೆ. ಇದು ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಸಾಧ್ಯತೆ. ಅಂತ ಕಡೆ ಮತ್ತೊಂದು ತಳಿ ಅಂದ್ರೆ MTU 1010 ಅಂತ, ಎಂಟಿಯು 1010 ಅಂತ ಹೇಳಿ. ಇದು ಸುಮಾರು 120-125 ದಿವಸಕ್ಕೆ ಕೊಯ್ಲಿಗೆ ಬರುತ್ತೆ. ಇದು ಅಷ್ಟೇ, ಅಕ್ಕಿಯ ಗುಣಮಟ್ಟ ಬಹಳ ತುಂಬಾ ಚೆನ್ನಾಗಿರ್ತದೆ, ಬಹಳ ಸಣ್ಣ ಅಕ್ಕಿ ಅಂತ ಹೇಳ್ತೀವಿ ನಾವು. ಆದ್ರೆ ಈ ಕಾಳುಗಳು ಮಧ್ಯಮ ಗಾತ್ರವನ್ನು ಹೊಂದಿದ್ರು ಈ ಪುರಿ ಮಾಡ್ಲಿಕ್ಕೆ ಬಹಳ ಉಪಯೋಗ ಇದು ರೈತರಿಗೆ. ಮಂಡಕ್ಕಿ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ಬಹಳ ಒಂದು ಸೂಕ್ತವಾದ ತಳಿ. ಈ ತಳಿನೂ ಅಷ್ಟೇ, ಈಗ ಹೆಚ್ಚು ಬಲ್ತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಕಾಳು ಬಲಿಯಾಗ್ಬಿಟ್ರೆ ಉದ್ರೋಗ ಸಂದರ್ಭ ಇರುತ್ತೆ. ಹಂಗಾಗಿ ಇಲ್ಲೂ ಸಹ ನಾವು ಒಂದೇ ಎರಡ್ ಮೂರು ಕಾಳು ಹಸಿರು ಇದ್ದಾಗ್ಲೇನೆ ಕೊಯ್ಲು ಮಾಡ್ತಾ, ನಾವು ಕೊಯ್ಲು ಕಟಾವು ಮಾಡಿದ್ರೆ ನಷ್ಟತೆನ ನಾವು ಕಡಿಮೆ ಮಾಡಿ ಹೆಚ್ಚಿನ ಒಂದು ಇಳುವರಿನ ನಿರೀಕ್ಷೆ ಮಾಡ್ಬೋದು. ಇದಲ್ಲದೆ ಇನ್ಯಾವ ತಳಿ ಇನ್ಯಾವ್ದು ಅಂತ ಹೇಳಿದ್ರೆ, ಈ ರಾಶಿ ಅಂತ ಇದೆ, ಈ ಬಹಳ ಹಳೆಯ ತಳಿ. ಹೌದೌದು, 1444 ಅಂತ ಹೇಳ್ತಾರೆ. ಇದು ವಿಶೇಷ ಅಂತ ಹೇಳಿದ್ರೆ, ಇದೊಂದು ಬರ ನಿರೋಧಕತೆಯನ್ನ ಹೊಂದಿದೆ. ಇದು ನೀರಿನ ಒಂದು ಕೊರತೆ ಇದ್ರು ಸಹ, ಮಧ್ಯ ಸ್ವಲ್ಪ ನೀರಿನ ಲಭ್ಯತೆ ಇಲ್ಲ ಅಂದ್ರು ಈ ಕೆರೆ ಪ್ರದೇಶದಲ್ಲಿ ಬೆಳೆದಾಗ ಅಂತ ವಾತಾವರಣಕ್ಕೆ ಹೊಂದ್ಕೊಂಡು ಹೆಚ್ಚಿನ ಒಂದು ಇಳುವರಿ ಕೊಡ್ಲಿಕ್ಕೆ ಇದು ಶಕ್ತಿ ಇದೆ ಈ ತಳಿಗೆ. ಜೊತೆಗೆ ಅದಕ್ಕೋಸ್ಕರ ಏನ್ ಹೇಳ್ತೀವಿ ನಾವು, ಇದನ್ನ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಕಾಲುವೆ ಕೊನೆಗೆ ಟೈಲ್ ಎಂಡ್ ಅಂತ ಹೇಳ್ತೀವಿ, ಅಲ್ಲಿ ನೀರು ಲಭ್ಯತೆ ಇರೋದೇ ಕಡಿಮೆ ರೈತರಿಗೆ. ಕೆರೆ ಬಿಟ್ಟಾಗ ಕೊನೆಗೆ ನೀರು ಸಿಗೋತ್ತಿಗೆ ರೈತರಿಗೆ ನೀರಲ್ಲಿ ಹೋಗೇ ಇರಲ್ಲ. ಅಂತ ಕಡೆ ಈ ನೀರು ಕೊಡದೇ ಇದ್ರೆ ಬರಕ್ ತುತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ಟೈಲ್ ಎಂಡ್ ಪ್ರದೇಶ ಏನಿದೆ ಅಂತ ಪ್ರದೇಶದಲ್ಲಿ ಈ ರಾಶಿ ತಳಿನ ರೈತರು ಆಯ್ಕೆ ಮಾಡ್ಕೊಂಡ್ರೆ ಅವ್ರು ಯಾವ್ದೇ ಒಂದು ಇಳುವರಿಯಲ್ಲಿ ನಷ್ಟ ಆಗಿದ್ರೆ ಇದನ್ನ ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಇನ್ನ ರಕ್ಷ ಅಂತ ಹೇಳಿ, ಇದು ಅತಿ ಅಲ್ಪಾವಧಿ ತಳಿ. ಇದು ಸುಮಾರು 110-115 ದಿವಸಕ್ಕೆ ಬರ್ತಕ್ಕಂತ ತಳಿ. ಇನ್ನೂ ತಡವಾಗಿ ನಾಟಿ ಮಾಡೋದಾದ್ರೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಬೆಂಕಿ ರೋಗ ಸಹಿಷ್ಣುತೆ ಇದೆ, ಸ್ವಲ್ಪ ಚಳಿ, ಯಾಕೆಂದ್ರೆ ಚಳಿ ಸಿಗಾಕೊಳ್ಳೋದ್ರಿಂದ ಚಳಿನೂ ಒಂದು ತಡೆಗಟ್ಟ ಒಂದು ಶಕ್ತಿ ಶಕ್ತಿ ಇದೆ. ಇದು ಇದು ಸಹ ಬಾವಿ ಮತ್ತೆ ಕೆರೆ ಬಾವಿಯಲ್ಲಿ ನಾವು ಬೆಳೆಯಕ್ಕೆ ನಾವು ಶಿಫಾರಸ್ ಮಾಡಲ್ಲ, ಆದ್ರೂ ಕೆಲವು ಬಾವಿಯಲ್ಲಿ ಬೆಳಿಬಾರ್ದು ರೈತ ಯಾವ್ದೇ ಕಾರಣಕ್ಕೂ ಬಾವಿಯಲ್ಲಿ ಭತ್ತನ ಬೆಳಿಬಾರ್ದು. ಹಂಗಾಗಿ ಈ ಕೆರೆ ಅಚ್ಚುಕಟ್ಟಲ್ಲಿ ಕೆಲವು ರೈತರು ಬೆಳೀತಾರೆ. ಸೊ ಅಂತ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ಅಂತ ಪ್ರದೇಶದಲ್ಲಿ ರೈತರು ಈ ತಳಿನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿನ ನಿರೀಕ್ಷೆನ ಮಾಡ್ಕೋಬಹುದು. ಇದು ರಕ್ಷಾ ಅಂತ ಇಷ್ಟು ತಳಿಗಳ ಬಗ್ಗೆ ಆಯ್ತು. ಆದ್ರೆ ಈ ಭತ್ತದಲ್ಲಿ ಇತ್ತೀಚೆಗೆ ತಮಗೆ ಗೊತ್ತಿರಂಗೆ ರೈತರಲ್ಲಿಗೂ ಗೊತ್ತಿದೆ, ಈಗ ಹೈಬ್ರಿಡ್ ತಳಿನ ನಾವು ಕೃಷಿ ವಿಷಯದವರು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ವಿ. ಅದರಲ್ಲಿ KRH 2 ಅಂತ ಇದೆ, KRH 4 ಅಂತ ಇದೆ. ಸೊ KRH 4 ನಮ್ಮ ಪ್ರದೇಶಕ್ಕೆ ಬಹಳ ಸೂಕ್ತವಾದ ಒಂದು ಹೈಬ್ರಿಡ್ ತಳಿ ಇದು. ಇದು ಬೇರೆ ತಳಿಗಳಿಂದ ಸುಮಾರು 15-20% ಹೆಚ್ಚಿನ ಇಳುವರಿ ಕೊಡುತ್ತೆ. ಇದು ಇದು ಕಾಳು ಸಹ ಮಧ್ಯಮ ಗಾತ್ರವಾಗಿದ್ದು ಅನ್ನ ಮಾಡಲು ಬಹಳ ಸೂಕ್ತವಾಗಿದೆ. ಅಂದ್ರೆ ರೈತರು ಇದನ್ನ ಬೆಳ್ಕೋಬಹುದು. ಆದ್ರೆ ಇದೇ ತಳಿನ ಬೆಳೆದಾಗ ರೈತರು ಮುಂದಿನ ಒಂದು ಹಂಗಾಮಿಗೆ ಈ ಬೀಜನ ಬಳಸಬಹುದು. ಸಂಕರ್ಣ ತಳಿ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ ತಳಿಯಲ್ಲಿ ಅದನ್ನೇ ಬಳಕೆ ಮಾಡ್ಕೊಂಡ್ರೆ ಸರ್ಟಿಫೈಡ್ ಫೌಂಡೇಶನ್ ಇಟ್ಕೊಂಡು ಒಂದು ಎರಡು ಹಂಗಾಮಿನಲ್ಲಿ ಅದೇ ತಳಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ರೈತರು. ಆದ್ರೆ ಸಂಕರ್ಣ ತಳಿ ಆಗಿರೋದ್ರಿಂದ ರೈತರು ಯಾವ್ದೇ ಕಾರಣಕ್ಕೂ ಬೆಳೆದಂತ ಭತ್ತವನ್ನ ಬೀಜವಾಗಿ ಮತ್ತೊಮ್ಮೆ ಉಪಯೋಗಿಸಬಹುದು. ಹೊಸ ಬೀಜನೇ ಕೊಂಡ್ಕೋಬೇಕು, ಹೊಸ ಬೀಜನೇ ಕೊಂಡ್ಕೋ, ಪ್ರತಿ ವರ್ಷ ಹೊಸ ಬೀಜ ಕೊಂಡ್ಕೋಬೇಕು. ಇವು ಮುಖ್ಯವಾಗಿ ತಳಿಗಳ ಬಗ್ಗೆ ರೈತರು ಈ ತಾಲೂಕು ತಕ್ಕಂತೆ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಈ ರೈತರು ಒಂದು ಒಳ್ಳೆ ಇಳುವರಿನ ಪಡ್ಕೋಬಹುದು. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಸಸಿ ಮಣ್ಣಿನಲ್ಲಿ ಬಿತ್ತನೆ ಬೀಜವನ್ನು ಬಿತ್ತನೆ ಮಾಡಿಕೊಂಡು ಸಸಿಗಳನ್ನು ಬೆಳೆಸ್ಕೊಂಡು ನಾಟಿ ಮಾಡ್ತಾರೆ. ಇನ್ನು ಕೆಲವರು ನೇರವಾಗಿ ಕೂಡ ಬಿತ್ತನೆ ಮಾಡೋದನ್ನು ಕಾಣ್ತಾ ಇದ್ದೀವಿ. ಯಾವುದು ಒಳ್ಳೇದು ಅಂತೀರಾ ಡಾಕ್ಟರ್ ಶೇಷಾದ್ರಿ ಅವರು? ಹೆಚ್ಚಿನ ರೈತರು ಈಗ ಎಲ್ಲ ನಾಟಿ ಪದ್ಧತಿನೇ ಬಹಳ ಬಳಸ್ತಾ ಇದ್ದಾರೆ. ಈ ನಾಟಿ ಪದ್ಧತಿ ಬೆಳೆಸೋದ್ರಿಂದ ನಮ್ಗೆ ಅನಾನುಕೂಲಗಳು ಬಹಳ ಇದೆ. ಮುಖ್ಯವಾಗಿ ಇದಕ್ಕೆ ಹೆಚ್ಚಿನ ಒಂದು ಕೂಲಿ ಹಾಲುಗಳು ಬೇಕು, ಮತ್ತೆ ಖರ್ಚು ಜಾಸ್ತಿ ಬರುತ್ತೆ, ಕೆಸರು ಗದ್ದೆ ಮಾಡಬೇಕಾಗತ್ತೆ. ಈ ಕೆಸರು ಗದ್ದೆ ಮಾಡೋದ್ರಿಂದ ನಾವು ಯೂರಿಯಾ ಎಲ್ಲ ಬಳಕೆ ಮಾಡೋದ್ರಿಂದ ಇದರಲ್ಲಿ ಮೀಥೇನ್ ಅಂತ ಹೇಳಿ ಅನಿಲ ಉತ್ಪಾದನೆ ಆಗಿ ವಾತಾವರಣವನ್ನು ಕಲುಷಿತಗೊಂಡು ಏನ್ ಹೇಳ್ತೀವಿ ನಾವು, ಈಗ ಬಿಸಿಯಾಗೋದು ಈ ಹವಾಮಾನ ಬದಲಾವಣೆಗೆ ಏನು ಅಂತ ಹೇಳಿದ್ರೆ ಇದು ಒಂದು ಮುಖ್ಯ ಕಾರಣ. ಹಂಗಾಗಿ ನಾವು ಸರ್ಕಾರದವರು, ಕರ್ನಾಟಕ ಸರ್ಕಾರದವರು, ನಾವು ವಿಶ್ವವಿದ್ಯಾಲಯದವರು ಆದಷ್ಟು ನಾಟಿ ಪದ್ಧತಿಯನ್ನ ರೈತರಲ್ಲಿ ಕೈ ಬಿಡಬೇಕು ಅಂತ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಂಗಾಗಿ ರೈತರು ಅದನ್ನು ರೈತರು ಎಲ್ಲೆಲ್ಲಿ ಸಾಧ್ಯತೆ ಇದೆ, ತಗ್ಗು ಗದ್ದೆಗಳಲ್ಲಿ ನೇರ ಬಿತ್ತನೆ ಆಗೋದಿಲ್ಲ, ಎಲ್ಲೆಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ನಾಟಿ ಮಾಡಲಿ. ಆದ್ರೆ ಕೆಲವು ಕಡೆ ಹೆಚ್ಚಿನ ಪ್ರದೇಶದಲ್ಲಿ ರೈತರು ನೇರ ಬಿತ್ತನೆ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಮಾಡಿಕೊಂಡು ಹೆಚ್ಚಿನ ಆದಾಯ ಪಡ್ಕೋಬಹುದು. ಹಂಗಾಗಿ ನಾವು ಇತ್ತೀಚೆಗೆ ನೇರ ಬಿತ್ತನೆ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ ರೈತರಿಗೆ. ಖರ್ಚು ಕಡಿಮೆ, ಆಮೇಲೆ ಒಳ್ಳೆ ಇಳುವರಿನ ಪಡ್ಕೋಬಹುದು. ಅಂದ್ರೆ ಈ ನೇರ ಬಿತ್ತನೆಯನ್ನು ನಾವು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನೇರ ಬಿತ್ತನೆ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಕೆಸರುಗದ್ದೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ರಾಗಿ ಯಾವ ರೀತಿ ನಾವು ಬಿತ್ತನೆ ಮಾಡೋಕೆ ಸಿದ್ಧತೆ ಮಾಡ್ಕೊಂತೀವಿ ಭೂಮಿನ, ಅದೇ ರೀತಿ ಬಿತ್ತನೆ ಮಾಡಿಕೊಂಡು ಮಣ್ಣಿನಲ್ಲಿ ತೇವಾಂಶ ಇದ್ರೆ ಸಾಕು. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ರೈತರಲ್ಲಿ ಬೀಜವನ್ನು ಯಾವುದೇ ಒಂದು ತಳಿನ ಆಯ್ಕೆ ಮಾಡಿಕೊಂಡು ಆ ಬೀಜವನ್ನು ನೀರಿನಲ್ಲಿ 24 ಗಂಟೆ ನೆನೆಸಿಬಿಟ್ಟು ಆ ನೆನೆಸಿದಂಥ ಭತ್ತವನ್ನು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂತ ಹೇಳಿದ್ರೆ ಕಾರ್ಬನ್ ಡೈಸಿಂಗ್ ಅಂತ ಹೇಳ್ತಾರೆ, ಶಿಲೀಂದ್ರನಾಶಕ. ಇದು 4 ಗ್ರಾಮ್ 1 ಕೆಜಿ ಬಿತ್ತನೆ ರೂಪದಲ್ಲಿ ಸುಮಾರು 25 ಕೆಜಿ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡಿ ಅದನ್ನೊಂದು ಗೋಣಿ ಚೀಲದಲ್ಲಿ ಗಟ್ಟಿಯಾಗಿ ಕಟ್ಬಿಟ್ಟು ಸುಮಾರು 30-36 ಗಂಟೆ ಇಟ್ಬಿಟ್ರೆ ಒಳಗಡೆ ಏನು ಕಾವು ಉಷ್ಣಾಂಶಕ್ಕೆ ಅದು ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದಂತ ಬೀಜವನ್ನ ನೇರವಾಗಿ ನಾವು ಏನು ಕೂರಿಗೆಯಲ್ಲಿ ಬಿತ್ತನೆ ಮಾಡ್ತೀವಲ್ಲ ಅದೇ ರೀತಿ ಬಿತ್ತನೆ ಮಾಡಿದ್ರೆ ಅದು ಮೊಳಕೆ ಬಂದಿರೋದ್ರಿಂದ ತೇವಾಂಶ ಇರುತ್ತೆ. ತೇವಾಂಶ ಬಂದಿರೋದ್ರಿಂದ ಅದು ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡುತ್ತೆ. ಇದು ಏನ್ ಹೇಳ್ತೀವಿ, ಒಣ ಪ್ರದೇಶದಲ್ಲಿ ಒಣ ಗದ್ದೆ ಪ್ರದೇಶ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಕೆಲವು ಒಣಗದ್ದೆ ಪ್ರದೇಶ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಕಡೆ ತಗ್ಗಿರುತ್ತೆ, ನೀರಿರುತ್ತೆ, ಜೌಗಿರುತ್ತೆ, ತೀರಾ ನೀರು ನಿಲ್ಬಾರ್ದು ಅಂತ ಕಡೆ ಇದೇ ರೀತಿಯಲ್ಲೇ ಏನಿದೆ ವೆಟ್ DSR ಅಂತ ಹೇಳ್ತೀನಿ, ಕೆಸರುಗದ್ದೆಯಲ್ಲಿ ನೇರ ಬಿತ್ತನೆ ಮಾಡೋದು. ಇದೇ ತರ ಏನು ಮೊಳಕೆ ಹೊಡೆದ ಬೀಜ ಏನಿದೆ ನಾವು 36 ಗಂಟೆ ಗೋಣಿ ಚೀಲದಲ್ಲಿ ಕಟ್ಟಿ ಮೊಳಕೆ ಬಂದಿದ್ದನ್ನ ಈ ಡ್ರಮ್ ಸೀಡರ್ ಅಂತ ಹಿಂದೆಲ್ಲ ನಾವು ಬಹಳ ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ವಿ, ರೈತರಿಗೂ ಗೊತ್ತಿದೆ. ಆ ಉಪಕರಣವನ್ನು ಬಳಕೆ ಮಾಡಿಕೊಂಡು ಆ ಡ್ರಮ್ ಸೀಡ್ ಏನಿದೆ ಅದನ್ನು ಮೊಳಕೆ ಬೀಜವನ್ನು ಹಾಕ್ಬಿಟ್ಟು ಅದರಲ್ಲೇ ಕೆಸರುಗದ್ದೆ ಅಂದರೆ ನೀರು ಇರಬಾರ್ದು ಕೆಸರುಗದ್ದೆಯಲ್ಲಿ, ಎಲ್ಲ ಲೆವೆಲ್ ಆಗಿರ್ಬೇಕು ಸಮತಟ್ಟವಾಗಿ, ಅದು ಎಳ್ಕೊಂಡು ಹೋಗಿ ಬಿತ್ತನೆ ಮಾಡಿದರೆ ಅದು ಬೀಜಗಳು ಬೀಳ್ತವೆ, ಅದು ನೇರವಾಗಿ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿನು ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಒಂದು ಆಳು ಒಂದು ಡ್ರಮ್ ಸೀಡ್ರಿಂದ ಒಂದು ದಿವಸಕ್ಕೆ ಸುಮಾರು 1.5-2 ಎಕರೆ ಬಿತ್ತನೆ ಮಾಡ್ಬೋದು. ಹಾಗೆ ಸುಮಾರು ನಮಗೆ 10-12 ಒಂದು ಕೂಲಿಗಳ ಒಂದು ಖರ್ಚು ಉಳಿಯುತ್ತೆ. ಅದು ಈಗ ನೇರ ಬಿತ್ತನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಕೂಲಿಗಳ ಅವಶ್ಯಕತೆ ಇಲ್ಲ. ಹಂಗಾಗಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ರಸಗೊಬ್ಬರದ ಒಂದು ದುಷ್ಪರಿಣಾಮ ಆಗೋದಿಲ್ಲ ವಾತಾವರಣ. ಆದರೆ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲಿ ನೀರಿನ ಸಸಿ ಸ್ವಲ್ಪ ಚೆನ್ನಾಗಿ ಅಟ್ಕೋಬೇಕು, ತಂಡೆ ಹೊಡಿಬೇಕು. ಹಂಗಾಗಿ ಅದಕ್ಕೆ ತೇವಾಂಶ ಇರಂಗೆ ನಾವು ನೋಡ್ಕೋಬೇಕು, ಅದು ಯಾವಾಗಲೂ ತೇವಾಂಶ ಭೂಮಿ ಮೇಲೆ ಇರಂಗೆ ನಾವು ನೀರಾವರಿನ ಇಲ್ಲಿ ಕೊಡಬೇಕಾಗುತ್ತೆ. ಅದು ಇನ್ನು ಈ ನೇರ ಬಿತ್ತನೆ ಮಾಡಿದಾಗ ಈ ಭತ್ತದ ಬೀಜಗಳನ್ನು ಕಳೆಗಳ ಹಾವಳಿ ಹೆಚ್ಚು ಅಂತ ಕೇಳಿದೀವಿ, ಇದರ ನಿರ್ವಹಣೆ ಹೇಗೆ ಅಂತೀರ? ಹೌದು, ಈಗ ಕೆಸರುಗದ್ದೆ ಮಾಡೋದಾದರೆ ನಾವು ನಾಟಿ ಪದ್ಧತಿಯಲ್ಲಿ ಕೆಸರುಗದ್ದೆ ಮಾಡೋದ್ರಿಂದ ಅದರಲ್ಲಿ ಕಳೆಗಳು ಅಷ್ಟು ವಿಶೇಷವಾಗಿ ಕಾಣೋದಿಲ್ಲ, ಯಾಕಂದರೆ ನೀರು ನಿಲ್ಲಿಸೋದ್ರಿಂದ ಕಳೆಗಳು ಅಲ್ಲೇ ನಿರ್ನಾಮ ಹೊಂದುತ್ತೆ. ಅದೇ ನೇರ ಬಿತ್ತನೆ ಮಾಡಿದಾಗ ಮಣ್ಣಲ್ಲಿರ್ತಕ್ಕಂಥ ಕಳೆ ಬೀಜಗಳು ತೇವಾಂಶ ಇದ್ದಾಗ ಬೇಗ ಮೊಳಕೆ ಹೊಡೆದು ಅದು ಬೆಳೆಗಳ ಜೊತೆಗೆ ಸ್ಪರ್ಧೆಯಿಂದ ಎಲ್ಲವೂ ತೇವಾಂಶವನ್ನು ಮತ್ತು ಆಗ್ತಕ್ಕಂಥ ರಸಗೊಬ್ಬರನ್ನು ಹೀರ್ಕೊಂಡು ಈ ಬೆಳೆಗೆ ಭಾಳ ಕುಂಠಿತಗೊಳ್ಳುತ್ತೆ. ಹಂಗಾಗಿ ಇಲ್ಲಿ ಕಳೆ ನಿರ್ವಹಣೆ ಭಾಳ ಮುಖ್ಯವಾದ್ದು, ರೈತರ ಗಮನದಲ್ಲಿಡ್ಬೇಕು ಇದನ್ನು. ಯಾವುದೇ ನೇರ ಬಿತ್ತನೆ ಮಾಡಿದಾಗ ಅಲ್ಲಿ ಏನು ಹೇಳ್ತೀವಿ ನಾವು, ಕಳೆ ನಿರ್ವಹಣೆ ಭಾಳ, ಅದರ ರಾಸಾಯನಿಕ ಕಳೆ ನಿರ್ವಹಣೆ ಭಾಳ ಮುಖ್ಯವಾದ. ಕಳೆನಾಶಕ ಬಳಸ್ಕೋಬೇಕು, ಕಳೆನಾಶಕ ಬಳಕೆ ಮಾಡಲೇಬೇಕು ನಾವಿಲ್ಲಿ. ಅಂದರೆ ಯಾವ ಕಳೆನಾಶಕ ಬಳಸ್ಕೋಬೋದು ಅಂತೀರಿ? ಇದರಲ್ಲಿ ನಾವು ಲೋನ್ಡ್ಯಾಕ್ಸ್ ಪವರ್ ಅಂತ ಹೇಳ್ತೀವಿ ನಾವು, ಲೋನ್ಡ್ಯಾಕ್ಸ್ ಪವರ್ ಅಂತೇಳಿ ಒಂದು ಕಳೆನಾಶಕ ಇದೆ. ಅದು 2 ಕಳೆನಾಶಕಗಳನ್ನು ಗುಣ ಹೊಂದಿದೆ. ಅದರಲ್ಲಿ ಒಂದಂತ ಹೇಳಿದ್ರೆ ಪ್ರೆಟಿಲರ್ ಕ್ಲೋರ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಬೆನ್ ಸಲ್ಫುರಾನ್ ಮಿಥೈಲ್ ಅಂತ ಹೇಳಿ ಎರಡನ್ನು ಒಂದು ಕಂಬೈನ್ ಮಾಡಿ ಒಟ್ಟುಗೂಡಿಸಿ ಮಾಡ್ತಕ್ಕಂಥ ಒಂದು ಕಳೆನಾಶಕ ಇದು. ಇದೇನಂದ್ರೆ ಮುಂಚಿತವಾಗಿ ಬರ್ತಕ್ಕಂಥ ಕಳೆಗಳನ್ನು ಮತ್ತು ತದನಂತರ ಬರ್ತಕ್ಕಂಥ ಕಳೆಗಳನ್ನು ನಿರ್ಣಾಮ ಮಾಡೋದ್ರಿಂದ ಇದು ಬಹಳ ಉಪಯುಕ್ತವಾದ ಒಂದು ಕಳೆನಾಶಕ ಇದು. ಸುಮಾರು ಇದು 4 ಕೆಜಿ 1 ಎಕರೆಗೆ ಬೇಕಾಗುತ್ತೆ ಇದನ್ನ. ಸೊ ಬಿತ್ತನೆಯಾಗಿ 3ನೇ ದಿವಸ ಅಥವಾ 2ನೇ ದಿವಸದೊಳಗೆ ಇದನ್ನು ನಾವು ಬಳಕೆ ಮಾಡಿದ್ದೆ ಆದರೆ ಈ ಕಳೆಗಳು ಸುಮಾರು 80-90% ಕಳೆಗಳು ನಿರ್ವಹಣೆ ಆಗುತ್ತೆ. ನಂತರ ಬೇಸಾಯದಲ್ಲಿ ಉಳಿದ ಕಳೆಗಳನ್ನು ಕೈಯಿಂದ ಆಗಲಿ ನಿರ್ವಹಣೆ ಮಾಡಿಕೊಂಡ್ರೆ ಹೆಚ್ಚು ಖರ್ಚು ಬರೋದಿಲ್ಲ ಇದು. ಇನ್ನು ನಾಟಿ ಪದ್ಧತಿನಲ್ಲಿ ಬೇಸಾಯ ಹೇಗೆ ಅಂತೀರಿ? ನಾಟಿ ಪದ್ಧತಿಗೆ ರೈತರೆಲ್ಲ ಗೊತ್ತಿದೆ ಈಗ. ಈಗ ಇತ್ತೀಚೆಗೆ ನಾಟಿ ಪದ್ಧತಿ ಏನು ಅಚ್ಚುಕಟ್ಟು ಪ್ರದೇಶದಲ್ಲಿ ಕೂಲಿಗಳ ಅಭಾವದಿಂದ ಜಾಸ್ತಿ ಆಗಿರೋದ್ರಿಂದ ಈ ಯಾಂತ್ರೀಕರಣ ಏನಾದ್ರು ಟ್ರಾನ್ಸ್ಪ್ಲಾಂಟರ್ ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್ ಬಹಳ ಬಳಕೆ ಬಂದಿದೆ. ನಾಟಿ ಯಂತ್ರ ಈಗೇನಿದೆ ಈ ಕಸ್ಟಮೈಸ್ ಸೆಂಟರ್ ಅಂತೇಳಿ ಈ ಕೃಷಿ ಇಲಾಖೆಯವರು ಯಂತ್ರ ಕೃಷಿ ಯಂತ್ರಧಾರಿಗಳಲ್ಲಿ ಇವು ಲಭ್ಯತೆ ಇದೆ. ಕೆಲವು ರೈತರು ಬಾಡಿಗೆನು ಕೊಡ್ತಾರೆ. ಅಂತ ಕಡೆ ಈ ಕೃಷಿ ಯಾಂತ್ರೀಕರಣ ಮಾಡಿ ಅಂದ್ರೆ ಸಸಿಯಲ್ಲಿ ಇಲ್ಲಿ ಸಸಿ ಮಡಿ ಮಾಡ್ಕೊಳ್ಳೋದು ಬೇರೆ ಇದೆ, ಟ್ರೇ ನರ್ಸರಿ ಮಾಡ್ಕೋಬೇಕು ಇಲ್ಲಿ. ಅದೇ ನಾಟಿ ಮಾಡೋದು ಕೈಯಿಂದ ನಾಟಿ ಮಾಡೋದಾದ್ರೆ ಮಾಮೂಲಿ ಪದ್ಧತಿಯಲ್ಲಿ ನಾವು ನಾಟಿ ಪದ್ಧತಿ ಮಾಡಿ 25 ದಿವಸನ ಸಾಲುಗಳಲ್ಲಿ ನಾಟಿ ಮಾಡಿದ್ರೆ ಒಳ್ಳೇದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಟಿ ಪದ್ಧತಿಯಲ್ಲಿ ನಾವು ಗುತ್ತಿಗೆ ಕೊಡೋದ್ರಿಂದ ಒಂದು ಸಸ್ಯಗಳ ಸಂಖ್ಯೆ ಕಾಪಾಡಕ್ ಆಗೋದಿಲ್ಲ. ಗುತ್ತಿಗೆ ಕೊಟ್ಟಿರೋದ್ರಿಂದ ಅವರು ದೂರ ದೂರ ನಾಟಿ ಮಾಡ್ತಾರೆ, ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅವಾಗ ಇಳುವರಿ ಕಡಿಮೆ ಆಗುತ್ತೆ. ಹಂಗಾಗಿ ಈ ಯಾಂತ್ರೀಕರಣದಿಂದ ಮಾಡಿದಾಗ ಸಸ್ಯಗಳ ಸಂಖ್ಯೆ ಕಾಪಾಡ್ಬೋದು, ಅಂತರ ಕಾಪಾಡ್ಬೋದು, ಮತ್ತು ಒಂದು ಸೂಕ್ತವಾದ ಆಳದಲ್ಲಿ ನಾಟಿ ಮಾಡೋದ್ರಿಂದ ಯಾವುದೇ ರೀತಿ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ. ಒಳ್ಳೆ ತೆಂಡೆಗಳು ಚೆನ್ನಾಗಿ ಒಡೆಯುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಇಳುವರಿ ನಾವು ಹೆಚ್ಚಿಗೆ ಪಡಿಬೋದು. ಅಂದ್ರೆ ರೈತರು ಯಂತ್ರೀಕರಣದಿಂದ ನಾಟಿ ಮಾಡಿದ್ರೆ ಬಹಳ ಖರ್ಚನ್ನ ಉಳಿಸ್ಕೋಬಹುದು, ಬಹಳ ಉಪಯೋಗ ಇದೆ ಇದರಲ್ಲಿ. ಇನ್ನು ಪೋಷಕಾಂಶಗಳ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಭತ್ತದ ಬೇಸಾಯದಲ್ಲಿ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಪೋಷಕಾಂಶಗಳ ಬಳಕೆ ಮಾಡೋದಾದ್ರೆ ಇತ್ತೀಚೆಗೆ ಈಗ ಭತ್ತ ಏನು ಬೆಳೀತಾರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಭೂಮಿಯ ಒಂದು ಗುಣಮಟ್ಟ ಕಡಿಮೆ ಆಗ್ತಿದೆ, ಆರೋಗ್ಯ ಕಡಿಮೆ ಇದೆ. ಹಂಗಾಗಿ ರೈತರು ಯಥೇಚ್ಛವಾಗಿ ಅದರಲ್ಲಿ ಈ ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದು ಸೂಕ್ತ. ಹೌದೌದು. ಸೊ ಸಾವಯವ ಗೊಬ್ಬರ ಲಭ್ಯತೆ ಕಡಿಮೆ ಇರೋದ್ರಿಂದ ರೈತರು ಏನು ಹೇಳ್ತೀನಿ, ಹಸಿರು ಗೊಬ್ಬರ ಬೆಳ್ಕೊಳ್ಳೋದು ಬಹಳ ಸೂಕ್ತವಾದ. ಈ ಮಳೆ ಬರೋಕ್ಕೆ ಮುಂಚೆನೆ ಈ ಮುಂಚಿತವಾಗಿ ಬಿದ್ದಂಥ ಮಳೆಗಳನ್ನು ಉಪಯೋಗ ಮಾಡ್ಕೊಂಡು ಯಾವುದೇ ಒಂದು ದ್ವಿರಧಾನ್ಯ ಆಗಲಿ ಅಥವಾ ಒಂದು ಸನ್ನೆಂಪ ಏನು ಹೇಳ್ತೀವಿ ನಾವು ಡಯಂಚ ಅಥವಾ ಸಣ್ಣಬು ಇವನ್ನೆಲ್ಲ ಬೆಳ್ಕೊಂಡು ಅಲ್ಲೇ ಮುಗಿಸ್ಬಿಟ್ಟು ಅದನ್ನ ಕೆಸರುಗದ್ದೆ ಮಾಡಿ ನಾಟಿ ಮಾಡಿಕೊಂಡ್ರೆ ಅದಕ್ಕೆ ಸಾವಯವ ಪದಾರ್ಥ ಭೂಮಿಗೆ ಸೇರಿಸೋದ್ರಿಂದ ಆಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ದುಷ್ಪರಿಣಾಮ ಬಹಳ ಕಡಿಮೆ ಆಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಸಾಧ್ಯತೆ ಅಂತ ಕಡೆ ಸುಮಾರು 10 ಟನ್ ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಸೇರಿಸಿ ಜೊತೆಗೆ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿಕೊಂಡ್ರೆ ಅಂದರೆ ಸಮಗ್ರ ಪೌಷ್ಟಿಕಾಂಶ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಭತ್ತಕ್ಕೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಕೊಡ್ತಕ್ಕಂಥ ರಸಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತೀವಿ ನಾವು. ನಾಟಿ ಸಮಯದಲ್ಲಿ 20 ಕೆಜಿ ರಂಜಕ, 20 ಕೆಜಿ ಸಾರಜನಕ ಮತ್ತು 20 ಕೆಜಿ ಪೊಟ್ಯಾಶನ ಕೊಟ್ಬಿಟ್ಟು ಸುಮಾರು 35-35 ದಿವಸ ಆದಮೇಲೆ ಕೈಯಿಂದ ಕಳೆ ತೆಗೆದು ಈ ಒಡೆಯುವಂಥ ಸಂದರ್ಭದಲ್ಲಿ ಸುಮಾರು 10 ಕೆಜಿ ಯೂರಿಯಾವನ್ನು ನಾವು ಮೇಲ್ಗೊಬ್ಬರವಾಗಿ ಕೊಡೋದು ಬಹಳ ಸೂಕ್ತ. ಜೊತೆಗೆ ಇನ್ನು 10 ಕೆಜಿಯನ್ನು ಈ ಒಡೆ ಒಡೆಯುತ್ತಲ್ಲ, ತೆಂಡೆ ಒಡೆಯ ಸಂದರ್ಭದಲ್ಲಿ ಆಯಿತು, ಒಡೆ ಒಡೆಯ ಸಂದರ್ಭ ತೆನೆ ಹೊರಗೆ ಬರೋ ಗರ್ಭ ಕಟ್ಟುತ್ತಲ್ಲ, ಆ ಸಂದರ್ಭದಲ್ಲಿ 10 ಕೆಜಿ ಸಾರಜನಕವನ್ನು ಯೂರಿಯಾ ರೂಪದಲ್ಲಿ ಮೇಲ್ಗೊಬ್ಬರವಾಗಿ ಕೊಟ್ಟರೆ ಆಗ್ತಕ್ಕಂಥ ರಸಗೊಬ್ಬರ ಸಮರ್ಥವಾಗಿ ಬಳಕೆ ಆಗುತ್ತೆ. ಅಂದರೆ ಪ್ರಾರಂಭದಲ್ಲಿ ನಾವು 20 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಕೊಡಬೇಕು. ಆಮೇಲೆ 2 ಕಂತಿನಲ್ಲಿ ಸಾರಜನಕ ಕೊಡಬೇಕಾಗುತ್ತೆ, 1 ತಿಂಗಳಿಗೆ 2 ತಿಂಗಳಿಗೆ 2 ತಿಂಗಳಿಗೆ. ಕೆಲವು ಕಡೆ ಇತ್ತೀಚೆಗೆ ನಾವು ಪೊಟ್ಯಾಶ್ ಏನಿದೆ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಪೊಟ್ಯಾಶನ್ನು ಸಹ ನಾವು ಮೇಲ್ಗೊಬ್ಬರ ಕೊಡಲಿಕ್ಕೆ ಶಿಫಾರಸು ಮಾಡಿದ್ವಿ. ಬಸ್ತು ಹೋಗುತ್ತೆ ಸಂದರ್ಭ ಇರುತ್ತೆ. ಅಂತ ಕಡೆ ಏನು ಶಿಫಾರಸು ಮಾಡಿದ್ವಿ 10 ಕೆಜಿಯನ್ನ ತಳಗೊಬ್ಬರವಾಗಿ ಮತ್ತು ಇನ್ನು 10 ಕೆಜಿಯನ್ನ ನಂತರ 1 ದಿವಸದಲ್ಲಿ ಮೇಲ್ಗೊಬ್ಬರವಾಗಿ ಕೊಟ್ಟರೆ ಬಹಳ ಸೂಕ್ತ ಪರಿಣಾಮ ಆಗುತ್ತೆ. ಇಲ್ಲಿ ನಾನು ಒಂದು ರೈತರಿಗೆ ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ ಇತ್ತೀಚೆಗೆ ಭಾರತ ಸರ್ಕಾರದವರು ಯೂರಿಯಾವನ್ನು ಬೇವುಲೇಪಿತ ಯೂರಿಯಾವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಯೂರಿಯಾವನ್ನೇ ಬಳಕೆ ಮಾಡಿದ್ರೆ ನಿಮಗೆ ಸಾರಜನಕದ ಒಂದು ನಷ್ಟತೆ ಕಡಿಮೆ ಆಗಿ ಒಂದು ಬಳಕೆ ಸಾಮರ್ಥ್ಯ ಹೆಚ್ಚುತ್ತೆ, ಇಳುವರಿನೂ ಸಾಮರ್ಥ್ಯ ಹೆಚ್ಚಾಗುತ್ತೆ. ಜೊತೆಗೆ ಇತ್ತೀಚೆಗೆ ಲಘು ಪೋಷಕಾಂಶಗಳ ಕೊರತೆ ಬಹಳ ಇದೆ, ಅದರಲ್ಲೂ ಸತುವು ಮತ್ತು ಬೋರಾನ್ ಇದೆ. ಸೊ ಸತುವಿನ ಸಾಮಾನ್ಯವಾಗಿ 3 ಹಂಗಾಮಿಗೆ ಒಂದ್ಸಾರಿ 8 ಕೆಜಿ ಒಂದು ಸತುವಿನ ಸಲ್ಫೇಟನ್ನು ಭೂಮಿಗೆ ಉಳುಮೆ ಮಾಡೋ ಸಂದರ್ಭದಲ್ಲಿ ಅಥವಾ ಗೊಡಿಗೆ ಬರೋದ್ರಲ್ಲಿ ಕೊಟ್ಟರೆ ಒಂದು ಸತುವಿನ ಒಂದು ಕೊರತೆಯನ್ನು ನೀಗಿಸಿ ಒಳ್ಳೆ ಇಳುವರಿನ ಪಡಲಿಕ್ಕೆ ಸಾಧ್ಯತೆ ಇದೆ. ರೈತ ಬಾಂಧವರೇ, ತಮಗೆ ಈ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ಡಾಕ್ಟರ್ ಟಿ ಶೇಷಾದ್ರಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9481103183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481103183. ತುಂಬ ಸಂತೋಷ ಡಾಕ್ಟರ್ ಶೇಷಾದ್ರಿ ಅವರೇ. ತವಿದೂರ್ಗೂ ಈ ಮುಂಗಾರಿನಲ್ಲಿ ಭತ್ತದ ಬೇಸಾಯದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಟಿ ಶೇಷಾದ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರಳು ಬೆಳೆಯ ತಳಿಗಳು ಮತ್ತು ಸುಧಾರಿತ ತಾಂತ್ರಿಕತೆಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಹರಳು ಯೋಜನೆಯ ಮುಖ್ಯಸ್ಥರಾದ ಡಾಕ್ಟರ್ ಯಮನೂರ ಅವರೊಂದಿಗೆ ಸಂದರ್ಶನ ಆಲಿಸುವಿರಿ. ರೈತ ಬಾಂಧವರೇ, ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ 6:40. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 9:05 ಕ್ರೀಡಾಲೋಕ. ಮೊದಲಿಗೆ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ 10,000 meters ಓಟದಲ್ಲಿ ಸ್ವರ್ಣ ಪದಕ ಗಳಿಸಿರುವ ಕೆಎಂ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಆನಂತರ ಹುಬ್ಬಳ್ಳಿಯಲ್ಲಿ ನಡೆದ ಅಂತಾರಾಜ್ಯ ಹಾಕಿ ಪಂದ್ಯಾವಳಿ ಕುರಿತು ಚಂದ್ರಶೇಖರ್ ಗೋಕಾಕ್ ಅವರೊಂದಿಗೆ ಸಂದರ್ಶನ. ತದನಂತರ ಉಡುಪಿಯಲ್ಲಿ ನಡೆದ ಅಥ್ಲೆಟಿಕ್ಸ್ ಕೂಟದ ವರದಿ, ಪ್ರಸ್ತುತಿ ಪಿಎಂ ಜಗದೀಶ್. ಇನ್ನು ರಾತ್ರಿ 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. 10:05 ನಾಟಕ ಗೌತಮಿ ಹೇಳಿದ ಕಥೆ ಪ್ರಸಾರವಾಗಲಿದೆ. ಮೂಲ ಕಥೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಬಾನುಲಿ ರೂಪ ಎಸ್ಎನ್ ರತ್ನಮ್ಮ, ನಿರ್ಮಾಣ ರಮಾ ಹಿರೇಮಠ್. ಕೇಳಿ ನಾಟಕ ಗೌತಮಿ ಹೇಳಿದ ಕಥೆ 10:05. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಮತ್ತೆ ಚಿತ್ರಗೀತೆಗಳನ್ನು ಆಲಿಸುವಿರಿ.